ಸಂಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭಿ ಡಾಲೆ ಸಬ್ ನಹೀ ಆಜ್ ಭಿ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭಿ ಆಜ್ ಕಲ್ ಜೈವಿಕ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಾಡ ಹಾಗಲ ತರಕಾರಿ ಬೆಳೆ ಬೇಸಾಯದ ಅನುಭವಗಳು. ಈ ಕುರಿತು ದಾಂಡೇಲಿಯ ತಾಟಗೇರ ಆರೂರಿನ ರಮೇಶ್ ಎಂ ಅಂಧಾಕಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ರಮೇಶ್ ಎಂ ಅಂಧಾಕಾರ್ ಅವರಿದ್ದಾರೆ. ಇವರು ದಾಂಡೇಲಿ ತಾಲೂಕಿನ ಆಲೂರು ಹತ್ತಿರ ತಟಗೇರ ಅನ್ನುವಂಥ ಗ್ರಾಮದವರು. ಅವರು ತರಕಾರಿಯನ್ನು ವಿಶೇಷವಾಗಿ ಬೆಳೀತಾರೆ, ಹಾಗಾಗಿ ಎಷ್ಟು ಬೆಳೀತಾರೆ, ಹೆಂಗೆ ಮಾರಾಟ ಮಾಡ್ತಾರೆ ಇವೆಲ್ಲವನ್ನ ಕೇಳೋಣ. ನಮಸ್ಕಾರ ರಮೇಶ್. ನಮಸ್ಕಾರ ಸರ್. ಎಷ್ಟು ಎಕರೆ ಇದೆ, ಏನೇನು ಬೆಳೆ ಸರ್? 3 ಎಕರೆ ಇದೆ ಸರ್. 3 ಎಕರೆಯಲ್ಲಿ ಸರ್ ನಾವೇನು ಮಾಡ್ತೇವೆ ಸರ್, 2.5 ಎಕರೆ ಕಬ್ಬು ಮಾಡ್ತೇವೆ ಸರ್. ಕಬ್ಬು ಮಾಡಿ ಅದರಲ್ಲಿ ನಂತರ ಒಂದು ಕ್ರಾಪ್ ಅಂತೇಳಿ ಸರ್ ತರಕಾರಿ ಬೆಳಿತೇವೆ ಸರ್. ಅದರಲ್ಲಿ ತರಕಾರಿ ಬೆಳೆದು ಒಂದೇ ನಮ್ಮ ತರಕಾರಿ ಇಲ್ಲ ಸರ್. ವರ್ಷ ಏನು ಮಾಡ್ತೀವಿ ಸರ್, ಬದನೆ, ಮೆಣಸಿನ ಗಿಡ. ಹೋದ ವರ್ಷ 10 ವರ್ಷ ಸರ್ ಮೆಣಸಿನ ಗಿಡ ಮಾಡಿದ್ವಿ. ಆಮೇಲೆ ಮೆಣಸಿನ ಗಿಡ ಆದ ನಂತರ ಈ ಮತ್ತೆ ಬದನೆ ಗಿಡ ಹಚ್ಚಿದ್ವಿ ಸರ್. ಅದರಲ್ಲಿ ಬದನೆ ಗಿಡ ಮಾಡ್ತಾ ಇದು ವರ್ಷ ಏನು ಮಾಡಿದ್ವಿ ಸರ್, ನಾವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಸರ್ ಇಲ್ಲೇ ಯಲ್ಲಾಪುರ ಅಂತ ಮಂಚಿಕೇರಿ ಒಂದು ಹಳ್ಳಿ ಇದೆ ಸರ್, ಆ ಹಳ್ಳಿ ನಂತರ ಗುರು ಭಟ್ರ ಅಂತೇಳಿ ಅವರ ಹತ್ರ ಹೊಲದಲ್ಲಿ ಹೋಗಿ ಮಾಡಾಗಲ್ಕಾಯಿ ಸಸಿ ತರುವ ಅಂತೇಳಿ, ಮಾಡಾಗಲ್ಕಾಯಿ ಸಸಿ ಮಾಡಿ ನೋಡುವ, ಈ ಒಂದು ಸ್ವಲ್ಪ ಮಾಡಿ ನೋಡುವ ಅಂತೇಳಿ ಮಾಡಾಗಲ್ಕಾಯಿ ಸಸಿ ತೊಗೊಂಬಂದಿವಿ ಸರ್. ತೊಗೊಂಬಂದು ಒಂದು 3 ಗುಂಟೆ 4 ಗುಂಟೆ ಆಗುವಷ್ಟು ಮಾಡಿದೆವು ಸರ್. ಮ್ಯಾಕ್ಸಿಮಮ್ ಒಂದು 800 ಹೆಣ್ಣು ಸಸಿ ಸರ್, ಒಂದು 20 ಗಂಡು ಸಸಿ ಸರ್ ತೊಗೊಂಬಂದು ಮಾಡಿದ್ದೀವಿ ಸರ್. ಮಾಡಿದ್ವಿ ಅದರಲ್ಲಿ ವರ್ಷ ನಾವು ಭಾಳ ಮಾಡಿ ನೋಡಬೇಡ ಅಂತೇಳಿ ಸ್ವಲ್ಪ ಮಾಡಿ ನೋಡುವ ಅಂತ ಸ್ವಲ್ಪ ಮಾಡಿದ್ದೀವಿ ಸರ್. ಅದು ಡ್ರಿಪ್ ಮಾಡಿ ನಂದೇ ಸ್ವಂತ ಕಲ್ಲಿ ಖರ್ಚು ಮಾಡಿ ಡ್ರಿಪ್ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ನಾವೇ ಒಂದು ಇದರಿಂದ ಮಾಡಿದ್ದೀವಿ ಸರ್. ಅದು ದಿನಾನು ಅದಕ್ಕೆ ಪರಾಗಸ್ಪರ್ಶ ಮಾಡ್ತಾ ಇರ್ಬೇಕು, ಡೈಲಿ ಮಾಡ್ತಾನೆ ಇರ್ಬೇಕು ಸರ್. ಡೈಲಿ ಬೆಳಗ್ಗೆ 6-9 ಗಂಟೆ ಮಟ ಟೈಮ್ ಇದೆ ಸರ್. ಅದರದ್ದು 6-9 ಗಂಟೆ ಒಳಗೆ ಸರ್ ಅದ್ರ ಪರಾಗಸ್ಪರ್ಶ ಮಾಡ್ಬೇಕು ಸರ್. ಅದು ಈ ಪರಾಗ ಎಲ್ಲಿ ಹೆಂಗ್ ಕಲೆಕ್ಟ್ ಮಾಡ್ತೀರಿ ಅದನ್ನೆಲ್ಲ ಸರ್? ಪರಾಗ ಅಂದ್ರೆ ಸರ್ ನಾವು ಮಾಡಾಗಲ್ ಕೈ ಹಚ್ಬೇಕಾದ್ರೆ ಸರ್ ಗಂಡು ಸಸಿ ಮತ್ತು ಹೆಣ್ಣು ಸಸಿ ಅಂತ ಸಪ್ರೇಟ್ ಹಚ್ತೇವೆ ಸರ್ ನಾವು. ಅದರಲ್ಲಿ ಗಂಡು ಸಸಿ ತಗೊಂಡು ಸರ್ ಬೆಳಿಗ್ಗೆ ಅದ್ಕೊಳ್ಳಿ ಸರ್ ಅವು ಎಷ್ಟು ಒಂದು ಮ್ಯಾಕ್ಸಿಮಮ್ ಒಂದು ಗಂಡು ಹೂವು ಸರ್ ಕಮ್ಮಿ ಅಂದ್ರು ಒಂದು 10 ಹೂವಿಗೆ ಆಗ್ತಾವ ಸರ್. 10 ಹೂವಿಗೆ ಪರಾಗಸ್ಪರ್ಶ ಮಾಡ್ಬೋದು ಸರ್. ಅದು 10 ವಿದಿನ ಹಚ್ಚಿ ಒಂದು ಅದು ಒಳಗೆ ಪರಾಗ ಇರ್ತದೆ ಸರ್ ಗಂಡು ಹೂವಿನ ಪರಾಗ. ಆ ಪರಾಗ ಹಸ್ತಾ ಹಸ್ತಾ ಹೋಗೋದು, 10 ಹೂವು ಆದಂತ ಅದು ಪರಾಗ ಕಲಿದ್ರೆ ಮತ್ತೆ ಬೇರೆ ಹೂವು ಹಚ್ಚಿ ಹಚ್ಚೋದು ಸರ್. ಅದು ಒಬ್ರು ಎಷ್ಟು ಬಳ್ಳಿಗೆ ಈ ರೀತಿಯಾಗಿ ಪರಾಗಸ್ಪರ್ಶ ಮಾಡ್ಬೋದು, ದಿನಾನು ಮಾಡ್ಬೋದು? ಎಲ್ಲ ಡೈಲಿ ಮಾಡ್ಬೋದು ಸರ್, ಡೈಲಿ. ಅದು ಒಬ್ಬರೇ ಭಾಳ ಭಾಳ ಇತ್ತು ಅಂದ್ರೆ ಸರ್ ಒಂದು ಇಬ್ಬರು ಮಂದಿ ಮೂರು ಮಂದಿ ಬೇಕಾಗ್ತದೆ ಸರ್. ನಾವು ಸುಮಾರು ಮಾಡಿ ನೋಡುವ ಈ ಸಲ ಫಸ್ಟ್ ಮಾಡುವ ಅಂತೇಳಿ ಒಂದು 4 ಗುಂಟೆ ಅಷ್ಟು ಮಾಡಿದ್ದೇನೆ ಸರ್. ಡೈಲಿ ನಾನೇ ಕ್ರಾಪಿಂಗ್ ಮಾಡ್ತೇನೆ ಸರ್, ಅದನ್ನು ಡೈಲಿ ನಾನೇ ಕ್ರಾಪಿಂಗ್ ಮಾಡೋದು, ನಾನೇ ಹರ್ಕೊಂಬರೋದು. ಆಮೇಲೆ ಮಾರ್ಕೆಟಿಂಗ್ ನನ್ನ ತಾಯಿಯವ್ರ ಡೈಲಿ ದಾಂಡೇಲಿ ಮಾರ್ಕೆಟ್ ಹೋಗ್ತಾರೆ ಸರ್, ಅವ್ರ ಕಡೆ ಕೊಟ್ಟು ಕಳಿಸ್ತೇನೆ ಸರ್. ನಾವು ಇಲ್ಲೇ ದಾಂಡೇಲಿ ಸೇಲ್ ಮಾಡಿಸ್ತೇವೆ ಸರ್. ದಿನ ಹೊಸ ಹೂ ಬಿಡುತ್ತೆ, ಗಂಡು ಹೊಸ ಹೂವನ್ನ ಹೆಣ್ಣು ಹೊಸ ಹೂವಿಗೆ ಸ್ಪರ್ಶ ಮಾಡ್ಕೊಂಡು ಡೈಲಿ ಒಟ್ಟು ಪರಾಗಸ್ಪರ್ಶ ಮಾಡ್ತಾನೆ ಇರ್ಬೇಕು ಸರ್ ಡೈಲಿ. ಅವು ಎಷ್ಟು ದಿನ ಆಗ್ತಾವ ಅಂತ ಎಷ್ಟು ದಿನ ಮಾಡ್ತಾನೆ ಇರೋದು. ಒಂದೊಂದು ಟೈಮ್ದಲ್ಲಿ ಗಂಡು ಹೂವು ಒಂದ್ಸಲ ಫೇಲ್ ಆದಾಗ ಸರ್ ಜಂಗಲ್ದಾಗಿಂದ ಜಂಗಲ್ ಹೂವು ಸಿಗ್ತಾರೆ ಸರ್, ಜಂಗಲ್ ಗಂಡು ಹೂವು ಅಂತೇಳಿ ಸರ್, ಅವನು ತಂದು ಪರಾಗಸ್ಪರ್ಶನ ಮಾಡಿದೆ ಸರ್. ಅವು ಪರಾಗಸ್ಪರ್ಶ ಮಾಡಿದ ಅವ್ರು ಕೂಡ ಆಗ್ತಾವ ಸರ್. ಒಂದೊಳ್ಳೆ ಪರಾಗಸ್ಪರ್ಶ ಮಾಡಲಿಲ್ಲ ಅಂದ್ರೆ ಕಾಯಿನ ಆಗಲ್ಲ ಸರ್, ಕಾಯಿ ವೇಸ್ಟ್ ಆಗಿಬಿಡ್ತಾವ ಸರ್. ಹಾ ಸರ್, ಕಾಯಿ ವೇಸ್ಟ್ ಆಗೋದು ಅಂದ್ರೆ ಹೆಂಗ ಅಂದ್ರೆ ಸರ್? ಅದು ಗಂಡು ಹೂವು ಅದಕ್ಕೆ ನಾವು ಹೆಣ್ಣು ಪರಾಗ ಮಾಡ್ಲಿ ಅಂದ್ರೆ ಕಾಯಿ ಆಗುಲ್ಲ ಸರ್. ಅದು ಅದು ಕಾಯಿ ಅದು ಇದ್ದು ಹೂವು ವೇಸ್ಟ್ ಆಗ್ತದೆ, ಕಾಯಿನೂ ವೇಸ್ಟ್ ಆಗ್ಬಿಡ್ತದೆ ಸರ್. ಆಮೇಲೆ ಇಳುವರಿ ಕಡಿಮೆ ಹಾಕೊಂತದೆ ಸರ್. ಒಂದು ಬಳ್ಳಿಯಿಂದ ಒಂದು ಹೆಣ್ಣು ಹೂವುಗಳ ಸಂಖ್ಯೆ ಎಷ್ಟು ಬಿಡ್ಬೋದು ಮತ್ತೆ ಎಷ್ಟು ಕಾಯಿ ಕಟ್ಬೋದು ಸರ್? ಒಂದು ಹೆಣ್ಣು ಬಳ್ಳಿ ಸರ್ ಮ್ಯಾಕ್ಸಿಮಮ್ ಅದ್ರ ಕಾಲಾವಧಿ ಮುಗಿಯ ತನಕ ಸರ್ ಒಂದು ಹೆಣ್ಣು ಬಳ್ಳಿ 5 ಕೆಜಿ ಮಾತ್ರ ಕೊಟ್ಟೆ ಕೊಡ್ತದೆ ಸರ್ ಒಂದು ಬಳ್ಳಿ ಸರ್. ಮತ್ತೆ 5 ಕೆಜಿ ಮಾತ್ರ ಅದು 5 ಕೆಜಿ ಮುಖಾಂತರ ಜಾಸ್ತಿ ಹಾಕೊಂತ ಹೋಗ್ತಾರೆ, ಅದ್ರ ಬಿಟ್ಟು ಕಡಿಮೆ ಅಂತ ಕೊಡಲ್ಲ ಸರ್ ಒಂದು ಬಳ್ಳಿ ಸರ್. ಹಾ ಸರ್, ಹಾಗಾಗಿ ನೀವು 100 ಬಳ್ಳಿ ಅಂತೇಳಿ ಅಂದ್ರೆ ಒಂದು 5 ಕ್ವಿಂಟಲ್ ಹೆಚ್ಚು ಕಡಿಮೆ. ಹಾ, 5 ಕ್ವಿಂಟಲ್ ಅಷ್ಟು ಆಗ್ತದೆ ಸರ್, 5 ಕ್ವಿಂಟಲ್ ಅದಾಗ್ತದೆ. ಬಟ್ ಈ ಹೋದ ವರ್ಷ ನಮಗೂ ಪಕ್ಕ ಅಂದ್ರೆ ಈ ಸಲ ಏನಾದ್ರೆ ಸರ್ ನಮಗೆ ಒಂದು ಪ್ರಾಬ್ಲಮ್ ಅಂದ್ರೆ ಅವರು ನಮಗೆ ಭಟ್ರೇನು ಕೊಡ್ತಾರಲ್ಲ ಸರ್ ಗಂಡು ಸಸಿ ಅಂತೇಳಿ, ಅವ್ರು ಕೊಡಬೇಕಾದ್ರೆ ಸರ್ 20 ಗಂಡು ಸಸಿ ಅಂತೇಳಿ ಕೊಟ್ಟರು, ಮತ್ತೆ ಹೆಣ್ಣು ಸಸಿ ಒಂದು 800 ಅಂತ ಕೊಟ್ಟರಲ್ಲ ಸರ್. ಅದರಲ್ಲಿ ಸ್ವಲ್ಪ ಏರುಪೇರಿ ಅಂದ್ರೆ ಗಂಡು ಹೂವು ಹೆಚ್ಚು ಹೆಣ್ಣಂತೆ ಗಂಡಿನ ಕೊಟ್ಟರಲ್ಲ ಸರ್, ಗಂಡು ಹೂ ಕೊಡ್ಬೇಕಾದ್ರೆ ಹೆಣ್ಣು ಅರ್ಧ ಕೊಟ್ಟು ಬಿಟ್ಟಿದ್ದಾರೆ ಸರ್. ಆದ್ರೆ ಏನಾಗ್ಬಿಡ್ತು ಸರ್, ನಮಗೆ ಬರೀ ಮೂರೇ ಗಂಡು ಬಳ್ಳಿ ಆಗ್ಬಿಟ್ಟು ಸರ್, 3 ಗಂಡು ಬಳ್ಳಿ 130 ಹೆಣ್ಣು ಬಳ್ಳಿ ಆಗ್ಬಿಟ್ಟು ಸರ್. ಅವೇ 3 ಬಳ್ಳಿಯಿಂದ ನಾವು ಮೇಂಟೈನ್ ಮಾಡ್ತಾ ಇಷ್ಟು ಜಿಡ್ದಿನ ತಕೊಂಡು ಬಂದಿದ್ರು ಸರ್. ಆದ್ರೆ 20 ಗಂಡು ಹೂ ಆಗಿದ್ರೆ ಸರ್ ಇಳುವರಿ ಇನ್ನೂ ಜಾಸ್ತಿ ಸಿಗ್ತದೆ ಸರ್ ನಮಗೆ. ಬಟ್ ಅದೇನಾಗ್ಬಿಟ್ಟು ಸರ್, ಅವ್ರಿಗೂ ತಪ್ಪ ನನಗೆ ಬರಲ್ಲ ಸರ್, ಯಾಕಂದ್ರೆ ಅವು ಗಡ್ಡೆಯಲ್ಲಿ ಕ್ರಾಪ್ ಮಾಡಿ ಗೊತ್ತಾಗಲ್ಲ ಸರ್, ಅದು ಯಾರಿಗೂ ಗೊತ್ತಾಗಲ್ಲ ಸರ್. ಹಿಂಗಾಗಿ ಪ್ರಾಬ್ಲಮ್ ಆಗಿ ಬರೀ 3 ಗಂಡು ಹೂಲಿಂದ ಎಲ್ಲ ಹೆಣ್ಣು ಹೂವಿಗೆ ನಾವು ಪರಾಗಸ್ಪರ್ಶ ಮಾಡ್ತಾ ಹೋದ್ವಿ ಸರ್. ಅದೇ ಒಂದೊಂದು ದಿನ ಸರ್ ಗಂಡು ಹೂ ಬಿ ಹೂವ ತಗೊಂಡು ಮ್ಯಾಕ್ಸಿಮಮ್ ಒಂದು ಬರೀ ಒಂದೊಂದು ದಿನ ಸರ್ ಎರಡೆರಡು ಹೂವು ಸಿಕ್ಕಿದಾವೆ ಸರ್ ಗಂಡು ಹೂವು ಸರ್, ಎರಡೆರಡು ಹೂವನು ಇಲ್ಲ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ 60 ಹೂವಿಗೆ ಮೇಂಟೈನ್ ಮಾಡಿದೆ ಸರ್. ಹಂಗಾದಾಗೂ ಕಾಯಿ ಕಟ್ಟಿ ಹಂಗ ಆಗ್ತಾವ ಸರ್. ಆದ್ರೆ ನಾವು ಹಚ್ಚಬೇಕಾದ್ರೆ ಸ್ವಲ್ಪ ನಾವು ನೋಡಿ ಹಚ್ಬೇಕು ಸರ್ ಆ ಮೂಮೆಂಟ್ನಾಗ, ಯಾಕಂದ್ರೆ ಆದ್ರೂ ಇಳುವರಿ ಕಡಿಮೆ ಆಗ್ತದೆ ಸರ್. ಅದಕ್ಕೆ ಪರಾಗ ನಾವು ಎಷ್ಟು ಜಾಸ್ತಿ ಮಾಡ್ತೇವೆ ಸರ್ ಅಷ್ಟು ಜಲ್ದಿ ಫಲವತ್ತತೆ ಕೊಡ್ತದೆ ಸರ್. ಬಟ್ ಅದು ನಾವು ಪರಾಗ ಕಡಿಮೆ ಮಾಡಿದ್ರೆ ಅದು ಕಾಯಿ ಒಂದು ಸ್ವಲ್ಪ ಸಣ್ಣ ಆಗ್ತಾ ಹೋಗ್ತದೆ ಸರ್. ಹಾ ಸರ್, ಹಾಗಾಗಿ ಗಂಡು ಬಳ್ಳಿನೂ ಕೂಡ ಮುಖ್ಯನೇ. ಗಂಡು ಬಳ್ಳಿನೂ ಮುಖ್ಯನ ಸರ್, ಗಂಡು ಬಳ್ಳಿನೂ ಮುಖ್ಯ, ಹೆಣ್ಣು ಬಳ್ಳಿನೂ ಮುಖ್ಯ ಸರ್. ಅದು ಬಿಟ್ಟರೆ ಮತ್ತೆ ಯಾವ್ದು ಏನೇನು ನಡೀಲ ಸರ್ ಅದಕ್ಕೆ ಬೇಕೇ ಸರ್. ಈಗ ಇದ್ದಿದ್ರೊಳಗೆ ನೀವು ಅದನ್ನೆಲ್ಲನು ಮಾಡಿದಿರಿ, ಒಂದು ಪೂರ್ತಿ ಒಂದು ಬೆಳೆಯ ಇಳುವರಿ ಬಂದಿದೆ, ಮಾರಾಟನೂ ಆಗಿದೆ ಸರ್. ಇವಾಗ ಮಾಡಿ ಸುಮಾರು ಇವಾಗ ಈಗ ಒಂದು 15 ದಿನ ಸರ್ ಇವಾಗ ಮಾಡಾಗಲ್ಲ, ಕೈದು ಅದ್ರದ್ದು ಅವಧಿ ಮುಗಿದಿದೆ ಸರ್. ಇವಾಗ ಅದನ್ನ ತೆಗೆದು ಆಮೇಲೆ ಈಗ ಅದರಲ್ಲಿ ಸ್ವಲ್ಪ ಹೀರೆಕಾಯಿ ಹಾಗಲಕಾಯಿ ಮಾಡಿದೆ ಮಾಡ್ತಾ ಇದ್ದೆ ಸರ್. ಅದನ್ನ ಪೂರ್ತಿ ತೆಗೆದ ಬಿಡೋಕ ಅಲ್ಲ ಸರ್, ಈಗ ಅದು ಪೂರ್ತಿ ತೆಗಲಿಕ್ಕೆ ಆಗಲ್ಲ ಸರ್. 1 ವರ್ಷ ಹಂಗೆ ಇಡು, ಈ ವರ್ಷ ಪೂರ್ತಿ ಇಡುದು ಸರ್, ಮತ್ತೆ ಅದು ಗಡ್ಡೆ ಆಗ್ತದೆ ಸರ್. ಮುಂದಿನ ವರ್ಷ ಮತ್ತೆ ಅದು ಲಾಭದಾಯಕ ಅಂತ ತಿಳ್ಕೊಂಡು ಸರ್. ಅದು ಅಂದ್ರೆ ಫಸ್ಟ್ ವರ್ಷ ರೊಕ್ಕ ಕೊಟ್ಟು ತೊಗೊಂಡು ಬಂದಿದ್ದು ಎಲ್ಲದಕ್ಕೆ ಅದಕ್ಕೆ 1 ವರ್ಷ ಖರ್ಚಾಗ್ತದೆ ಸರ್. ಈ 1 ವರ್ಷ ವೇಸ್ಟ್, ಈ 1 ವರ್ಷ ಇಟ್ಕೊಂಡು ಮುಂದಿನ ವರ್ಷ ನಮಗೆ ಏನು ಸಿಕ್ಕರು ಲಾಭದಾಯಕ ಸಿಕ್ಕಂಗೆ ಅಂತೇಳಿ ಅದು 1 ವರ್ಷ ಬಿಡ್ಬೇಕು ಸರ್ ಅದು. ಹಾಗಾಗಿ ಇನ್ನೊಂದಿಷ್ಟು ಗಂಡು ಬಳ್ಳಿಯನ್ನು ತಂದು ಹಾಕ್ಬೇಕು ನೀವೀಗ. ಹೌದು ಸರ್, ಈಗ ಮಳೆಗಾಲ ಏಪ್ರಿಲ್ ಮೇ ಆತಂದ್ರೆ ಸರ್ ಅವಾಗ ಮತ್ತೆ ಇನ್ನೂ ಸ್ವಲ್ಪ ಗಂಡು ಗಂಡು ಸಸಿ ತಂದು ಹಚ್ಬೇಕು ಸರ್. ಹಚ್ಚಿ ಅಂದ್ರೆ ಅವು ಇಕ್ಕೋಲ್ ಅವಕ್ಕು ಗಡ್ಡೆ ಈಗ ಗಡ್ಡೆ ಆಗಿರ್ತಾವೆ ಸರ್. ಅವು ಈ ಗಡ್ಡೆ ಆದದ್ದು ಸರ್ ಅವನ್ನ ಮತ್ತೆ ಮುಂದೆ ಮೇಂಟೈನ್ ಮಾಡ್ಬೇಕಂದ್ರೆ ಇನ್ನೊಂದು 20 ತೊಂಬರ್ಬೇಕು ಸರ್ ಗಂಡು ಸರ್. ಈ ಮಾಡ ಹಗಲ ಇದೇನು ತರಕಾರಿ ಸರ್? ಅದೊಂದು ಒಂದು ವೆಜಿಟೇಬಲ್ ಸರ್, ಅದೊಂದು ತರಕಾರಿನೇ ಸರ್. ಬಟ್ ಅದು ಮಾರ್ಕೆಟ್ನಲ್ಲಿ ಭಾಳ ಬೇಡಿಕೆ ಇದೆ ಸರ್. ಅದು ಅದು ಎಲ್ಲ ಸಿಕ್ಕಲ್ಲಿ ಸಿಗೋಲ್ಲ ಸರ್ ಮಾರ್ಕೆಟ್ನಲ್ಲಿ. ಈಗ ಉದಾಹರಣೆ ಬೆಂಡೆಕಾಯಿ ಹೋದ್ರು, ಬದನೆಕಾಯಿ ಹೋದ್ರು ಮಾರ್ಕೆಟ್ ಸಿಗ್ತಾವೆ ಸರ್. ಬಟ್ ಇದು ಸಿಗೋದು ಭಾಳ ಅಪರೂಪ. ಅದು ಮಳೆಗಾಲ ಟೈಮ್ದಲ್ಲಿ ಮಾತ್ರ ಸಿಗ್ತಾವೆ ಸರ್, ಬೇಸಿಗೆ ಟೈಮ್ದಲ್ಲಿ ಸಿಗೋಲ್ಲ ಸರ್. ಮಾಡಾಗಲ್ಲ ಸರ್. ಯಾಕೆ ತೊಗೊಳ್ತಾರೆ ಇದನ್ನ ಈ ಸರ್? ಇದು ಒಬ್ರು ತಿನ್ಲಿಕ್ಕೆ ಟೇಸ್ಟ್ ಅಂತ ತಗೋತಾರೆ ಸರ್. ಇದೊಂದು ವೆಜಿಟೇಬಲ್, ಇದೊಂದು ತಿನ್ಲಿ ಈ ತರ ಸಿಗುವುದಿಲ್ಲ ವೆಜಿಟೇಬಲ್ ಅಲ್ಲಿ ಅಂತ ಹೇಳಿ ತಿನ್ಲಿಕ್ಕೆ ತಗೋತಾರೆ ಸರ್. ಅದು ಪಲ್ಯ ಮಾಡ್ತಾರೆ, ಆ ಪಲ್ಯ ಮಾಡ್ತಾರೆ, ಒಬ್ರು ಫ್ರೈ ಮಾಡ್ತಾರೆ. ಅದು ಅದರಿಂದ ಟೇಸ್ಟ್ ಭಾಳ ಇದೆ ಸರ್. ಹಂಗಾಗಿ ಕೆಲವೊಬ್ಬರ ರೀತಿ ಅವ್ರ ರೀತಿ ಮಾಡ್ತಾರೆ ಸರ್. ಸಿಪ್ಪೆ ಸಮೇತ ಮಾಡಬಹುದು? ಸಿಪ್ಪೆ ಸಮೇತನೇ ಮಾಡಬಹುದು ಸರ್. ಸಿಪ್ಪೆ ಸಮೇತನೇ ಮಾಡಬಹುದು ಸರ್. ನೀವು ಮಾಡಿ ತಿಂದಿದ್ರೆ? ನಾವು ಮಾಡಿದ್ವಿ ಸರ್. ಫಸ್ಟ್ ನಾವೇ ಹೊಲದಲ್ಲಿ ಫಸ್ಟ್ ಮಾಡಿದಾಗ ನಾವೇ ಮನೆಯಲ್ಲಿ ಮಾಡಿ ನಾವೇ ಫ್ರೈ ಮಾಡಿ ತಿಂದಿದ್ವಿ, ಪಲ್ಯನೂ ಮಾಡಿ ತಿಂದಿದ್ವಿ ಸರ್. ಅದು ಅದನ್ನ ಟೇಸ್ಟ್ ಹೆಂಗಿದೆ ನೋಡುವ ಅಂತೇಳಿ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಹಂಗಿನೆಲ್ಲ ಹೆಂಗಿದೆ? ನಾವು ಬೆಂಡಿ ಬದನೆ ಅಥವಾ ಬೇರೆ ತರಕಾರಿಗೆ ಹೋಲಿಸಿದ್ರೆ ಇದರ ರುಚಿ ಏನಾದರೂ ಬದಲಾವಣೆ ಇದೆಯಾ? ಅದರ ರುಚಿ ಸರ್ ಬದಲಾವಣೆ ಸರ್. ಹೆಂಗಿದ್ರೆ ನೀವು ಮೀನಾ ಫಿಶ್ ತಿಂತಾರಲ್ಲ ಸರ್, ಅದ ಟೈಪ್ ಟೇಸ್ಟ್ ಸರ್ ಅದರದ್ದು. ಹಂಗಾಗಿ ಹೆಚ್ಚಾಗಿ ಜನ ಅದನ್ನ ಬೇಡಿಕೆ ಇದೆ ಸರ್. ಅದು ಮತ್ತೆ ಮಾರ್ಕೆಟ್ನಲ್ಲಿ ಮ್ಯಾಕ್ಸಿಮಮ್ 200 ರೂಪಾಯಿ ಕೆಜಿ ಹಿಂಗೆ ತಗೋತಾರೆ ಸರ್. 50 ರೂಪಾಯಿ ಪೋ ಕೆಜಿ ಸರ್. ನೀವು ದಿನಾನು ಎಷ್ಟು ಕಟಾವು ಮಾಡ್ತಿದ್ರಿ ಸರ್? ದಿನಾವು ಸರ್ ಮ್ಯಾಕ್ಸಿಮಮ್ ಒಂದು ಅದು ಗಂಡು ಸಸಿ ಕಡಿಮೆ ಆದಾಗಿಂದ ಸರ್ ಡೈಲಿ ಒಂದು 30 ಡೈಲಿ ಅಂದರೆ ಡೈಲಿ ಆಗ್ತಿರಕ್ಕಿಲ್ಲ ಸರ್, ಒಂದು 20-25 ಕಾಯಿ ಡೈಲಿ ಒಟ್ಟು ಕಟ್ ಮಾಡ್ತಿದ್ವಿ ಸರ್. ಕಾಯಿ ಕಟ್ ಮಾಡೋದು ಅಷ್ಟೇ, ಸ್ವಲ್ಪ ತೊಗೊಂಡು ಮಾರ್ಕೆಟಿಗೆ ಹೋಗೋದು ಸರ್. ಅಂದ್ರೆ ಕಾಯಿ ಬಿಟ್ಟು ಎಷ್ಟು ದಿನದ ನಂತರ ಕಟ್ ಮಾಡ್ಬೇಕು ಸರ್? ಅದು ಒಮ್ಮೆ ಕಾಯಿ ಪರಾಗ ಮಾಡಿದೆ ಅಂತ ಸರ್ ಒಂದು 10 ದಿನ ಬೇಕು ಸರ್, 10 12 ದಿನ, ಯಾಕಂದ್ರೆ ಕಾಯಿ ಆಗ್ತದೆ ಸರ್. ಅದ್ರ ಸೈಜ್ ನೋಡ್ಬೇಕು ಅಥವಾ ಅದ್ರ ಎಷ್ಟು ದಿನ ಆಯ್ತು ಅದನ್ನ ಬಿಟ್ಟಿದ್ ನೋಡ್ಬೇಕು ಸರ್? ಅದು ಸೈಜ್ ಬರ್ತದೆ ಸರ್, ಮತ್ತೆ ಅದ್ರ ಗುಣಧರ್ಮ ಸ್ವಲ್ಪ ದೊಡ್ಡದಾಗ್ತಾ ಹೋದಂಗೆ ಹೋದಂಗೆ ಸರ್ ಸ್ವಲ್ಪ ಕಲರ್ ಬರ್ತದೆ ಸರ್. ಅದು ಆ ಕಲರ್ ಬಂತಂದ್ರೆ ಅದನ್ನ ಕಟಾವ್ ಮಾಡ್ಬೇಕು ಸರ್. ಯಾವ ಯಾವ ಬಣ್ಣ ಬರುತ್ತೆ? ಅದಕ್ಕೆ ರೆಡ್ ಕಲರ್ ಸ್ವಲ್ಪ ಬರ್ತದೆ ಸರ್. ಅದು ಕೆಂಪು ಕಲರ್ ಮತ್ತು ಹಳದಿ ಕಲರ್ ಬರ್ತಾವೆ ಸರ್. ಆ ಟೈಮ್ದಾಗ ನಾವು ತೆಗೆದು ಅಂದರೆ ಭಾಳ ಬಲ್ತಂಗ ಆಗ್ತದೆ ಸರ್, ಅದು ಅವಾಗ ತೆಗೆದ್ಬಿಡು ಸರ್. ಹಸಿರಿದ್ದ ಬೇಡ. ಹಸಿರಿದ್ದಾಗ ಹೆಚ್ಚು ಹಸಿರಿದ್ದಾಗ ಜನ ಏನು ಮಾಡ್ತಾರೆ ಸರ್, ಭಾಳ ಹಸಿರಿದೆ ಭಾಳ ಎಳಿದೆ ಅಂತ ಅಂತಾರೆ ಸರ್. ಮಟ್ಟಿಗೆ ತೆಗೀತಿ ಕೊಯ್ಲು ಮಾಡೋದು ಸರ್ ನಾವು. 25 ಕಾಯಿ ಅಂದರೆ ಎಷ್ಟು ತೂಕ ಬರ್ತಿತ್ತು ಸರ್? ಒಂದು ಮ್ಯಾಕ್ಸಿಮಮ್ 20 ಕಾಯಿ ಅಂದರೂ ಸರ್ ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 3 ಕೆಜಿ ಮೇಲೆ ಬರ್ತೈತೆ ಸರ್ ಹಿಂಗೆ. ಬರ್ತೈತೆ ಸರ್. 600 ರೂಪಾಯಿ ಆಯ್ತಲ್ಲ? ಹಾಂ ಸರ್. ನೀವು ಮಾರ್ತಿದ್ರಿ? ನಮ್ಮ ತಾಯವರು ಮಾರ್ತಿದ್ರು ಸರ್ ಡೈಲಿ ಮಾರ್ಕೆಟಿಂಗ್. ಬೇರೆ ಮಧ್ಯವರ್ತಿ ಕೊಡುವಂಥದ್ದು ಏನಿಲ್ಲ? ಇಲ್ಲ, ಮಧ್ಯವರ್ತಿ ಕೊಡುವಂಥದ್ದು ಏನಿದ್ರಿಲ್ಲ ಸರ್, ಮಾರ್ಕೆಟ್ನಲ್ಲಿ ನಾವೇ ಮಾಡ್ತೀವಿ. ಬೇಗ ಮಾರಾಟ ಆಗಿಬಿಡ್ತಿತ್ತು ಅನ್ಸುತ್ತೆ. ಹಾಂ ಸರ್, ಅದು ಮಾರ್ಕೆಟ್ನಲ್ಲಿ ಕಡಿಮೆ ಇಲ್ಲ ಸರ್, ಹಿಂಗಾಗಿ ಭಾಳ ಜನ ಬೇಡಿಕೆ ಹೋಯ್ತಿದ್ರು ಸರ್ ಅದು. ಜನ ನಿಮ್ಮ ಹಾಗೆ ಬೇರೆ ರೈತರು ತೊಗೊಂಬಂದು ಬರ್ತಿದ್ರೆ ಯಾರಾದರೂ? ಹಂಗೆ ನಮ್ಮಂಗೆ ಸರ್ ಇಲ್ಲಿ ನಮ್ಮ ಬಾಬುಗೌಡ ಮೊದಲಿಗರಾದವ್ರು ಇದಾರೆ ಸರ್, ಅವ್ರು ಮಾಡಿದ್ರು ಈ ವರ್ಷ ಇವಾಗ ಮಾಡಿದಾರೆ ಸರ್ ಅವರು. ಮೊದಲು ಅವ್ರು ತರ್ತಿದ್ರು ಸರ್, ಅವ್ರು ನೋಡಿ ನಾವು ಸ್ವಲ್ಪ ಮಾಡುವ ತಡೆ ಅಂತ ಇದು ವರ್ಷ ನಾವು ಮಾಡಿದ್ವಿ ಸರ್. ಅದು ಮಾಡಿ ಹೇಗಿದೆ ಮಾರ್ಕೆಟ್ ಅದ್ರದ್ದು ಹೇಗಿದಿಲ್ಲ ಅಂತೇಳಿ ತರಕಾರಿ ಮಾಡಿ. ಅದನ್ನ ಬೆಳೆಸುವಾಗ ಅದಕ್ಕೆ ಏನಾರ ಚಪ್ಪರ ಹಾಕ್ಬೇಕು ಅಥವಾ ಕಂಬ ನೆಡಬೇಕು ಹಂಗೇನು ಇರ್ತದೆ? ಇದೆ ಸರ್, ಅದಕ್ಕೆ ಕೆಲಸನೂ ಭಾಳ ಇದೆ ಸರ್. ಅವಕ್ಕೆ ಕಂಬಗಳು ನೆಡಬೇಕು ಸರ್, ಕಂಬಗಳು ನೆಡಬೇಕು, ಆಮೇಲೆ ಅವಕ್ಕೆ ಎಲ್ಲ ತಂತಿ ಗಿಂತಿ ಎಲ್ಲ ಕಟ್ಟಬೇಕು, ಅದಕ್ಕೆ ಕೆಲಸ ಭಾಳ ಇದೆ ಸರ್. ಹಬ್ಬಕೊಳ್ಳುತ್ತೆ ಅದು? ಹಾಂ, ಫುಲ್ ಹೀರೆಬಳ್ಳಿ. ಹೀರೆಬಳ್ಳಿ ಅಭಿನಂಗೆ ಹಾಕ್ತದೆ ಸರ್. ಆ ಟೈಪ್ ಎಲ್ಲನೂ ಮುಂಚಿತವಾಗಿನೇ ಎಲ್ಲ ಕಡೆ ತಂತಿ ಗಿಂತಿ ಎಲ್ಲ ಕಟ್ಟಿ ಒಟ್ಟು ಗಾಳಿ ಬರದಂಗೆ ಗಟ್ಟಿಯಾಗಿ ಮಳೆ ಬಂದ್ರೂ ಗಾಳಿ ಬಂದ್ರೂ ಬಿಡಬಾರ್ದಂಗೆ ಒಂದು ದೊಡ್ಡ ಚಪ್ಪರನ ಹಾಕ್ತೇವೆ ಸರ್. ಆ ಚಪ್ಪರ ಹಾಕಿ ಮಾಡ್ತೇವೆ ಸರ್. ಹಾಗಾಗಿ 5 ಕ್ವಿಂಟಲ್ ಅಂತೇಳಂದ್ರೆ ನಿಮಗೆ ಎಷ್ಟು ಭಾಳ ಆಯ್ತು ದುಡ್ಡು? ಎಷ್ಟು ಬಂತು ನಿಮ್ಗೆ ಸರ್? ಈ ವರ್ಷ ಇಳುವರಿ ಸ್ವಲ್ಪ ಕಡಿಮೆ ಆಗಿದೆ ಸರ್, ಯಾಕಂದ್ರೆ ಭಾಳ ಹಚ್ಚಿರಿಕಲ್ಲ ಸರ್, ನಾವು 4 ಕ್ವಿಂಟಲ್ ಅಂದ್ ಹಚ್ಚಿದ್ವಿ ಸರ್. ಆದ್ರೆ ಇನ್ನೂ ಇಳುವರಿ ಆಗ್ತದೆ ಸರ್, ಬಟ್ ಅದೇ ಹೆಣ್ಣು ಗಂಡು ಕೈ ಜಾಸ್ತಿ ಆಗ್ಲಿಲ್ಲ ಸರ್, ಹಿಂಗಾಗಿ ಕಡಿಮೆ ಆಗಿದೆ ಸರ್ ಈ ಸಲ ಇಳುವರಿ. ಎಷ್ಟು ಬಂತು ಸರ್ ಈ ಸಲ? ಸರ್ ನಾವು ಮಾರಿದ್ದ ಕಮ್ಮಿ ಅಂದ್ರು ಸರ್ ಒಂದು ಅಂದ್ರೆ 1 ಕ್ವಿಂಟಲ್ ಮಟ್ಟ ಅಷ್ಟು ಮಾರಿದೆವು ಸರ್. ಕರೆ ಒಂದು ಕ್ವಿಂಟಲ್ಗೆ ಎಷ್ಟಾಯ್ತು ಸರ್? 1 ಕ್ವಿಂಟಲ್ಗೆ ಅಂದ್ರೆ 200 ರೂಪಾಯಿ ಕೆಜಿ ಹಂಗಾದ್ರೆ ಸರ್ ನಾವು ಮಾರಿದ ಲೆಕ್ಕಕ್ಕೆ ಒಂದು 20,000 ಲೆಕ್ಕದ ಹಂಗ ಆದಂಗ ಆಯ್ತು ಸರ್. ಅದು ಎಕರೆ ಗಂಟ್ಲೆ ಎಷ್ಟು ಗುಂಟೆ ಒಳಗೆ ಬೆಳೆದಿದ್ದಿಷ್ಟೇ ಅಲ್ಲ ಸರ್, ನಾವು ಭಾಳ ಅಂದ್ರೆ 4 ಗುಂಟೆ ಬೆಳೆದೇನೆ ಸರ್. ಅದು ಭಾಳ ಬೆಳೆದಿಲ್ಲ ಸರ್. ಮೊದಲು ಮಾಡಿ ನೋಡುವ, ಅದರ ಪ್ರಯೋಗ ಮಾಡಿ ನೋಡಿ ಹೇಗಾಗ್ತದೆ ಏನಿಲ್ಲ, ಮುಂದೆ ಬೇಕಾದ್ರೆ ಜಾಸ್ತಿ ಮಾಡ್ಬೇಕಂತೇಳಿ ಮಾಡಿದ್ವಿ ಸರ್. ಮತ್ತು ಅದಕ್ಕೆ ಕೆಲಸನೂ ಭಾಳ ಇದೆ ಸರ್. ಬೆಳೆಸಿದ್ದು ಬೆಳೆಸಿದ ನಂತರ ಅದನ್ನು ಕಾಯಿ ತೆಗೆಯೋದು, ಒಂದು ಕಾಯಿ ಮಾರೋದು, ಅದ್ರ ಕೆಲಸನೂ ಭಾಳ ಇದೆ ಸರ್. ಹೌದು. ಹಾಂ ಸರ್. ಏನದು ಕೆಲಸ ಏನೇನು ಮಾಡ್ತಿರಲ್ಲಿ ಅಂದ್ರೆ ಡೈಲಿ ಸರ್ ಅದ್ರ ಪರಾಗಸ್ಪರ್ಶ ಮಾಡ್ತಾನೆ ಇರ್ಬೇಕು ಸರ್. ಒಬ್ಬರಲ್ಲಿ ಸ್ವಲ್ಪ ಇದೆ ಅಂತೇಳಿ ನಾವು ಒಬ್ರು ಮಾಡಿದೆ ಸರ್. ಮತ್ತೆ ಭಾಳ ಜನ ಭಾಳ ಮಾಡಿದ್ವಿ, ಎಕರೆಗಟ್ಟಲೆ ಮಾಡಿರೋ ಒಂದು 2-3 ಮಂದಿ ಜನ ಕಾಯಂ ಬೇಕೇ ಸರ್. ಅದಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಒಂದು 8 ತಾಸು ಕೆಲಸ ಮಾಡ್ಲೇಬೇಕು ಸರ್ ಬೆಳಿಗ್ಗೆ ಸರ್. ಮನೆಯವ್ರು ಇದ್ರೆ ಒಳ್ಳೇದು. ಹಾಂ, ಮನೆಯವ್ರು ಇದ್ರೆ ಮನೆಯಲ್ಲಿ ಜನ ಇದ್ರೆ ಚಲೋನು ಸರ್. ಯಾಕಂದ್ರೆ 2-2 ತಾಸಿಗೆ ಲೇಬರ್ ಸಿಗ್ಲಿಲ್ಲ ಅಂದ್ರೆ ಲೇಬರ್ ಸಿಗ್ಲಿಲ್ಲ ಮನೆ ಆಗುತ್ತೆ. ಅದ್ರ ಜನ ಸಿಗ್ಲಿಲ್ಲ ಅಂದ್ರೆ ನಾವೇ ಮನೇಲೂ ಮಾಡ್ಬೇಕು ಸರ್. ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ, ನಮ್ಮ ಜನ ಎಷ್ಟು ಸಿಗ್ತಾರೋ ಅದನ್ನ ನೋಡಿಕೊಂಡು ಮಾಡೋದು ಒಳ್ಳೇದು. ಒಂದೇ ದಿನ ಮಾಡೋದು ಬಿಟ್ಟರೆ ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಅವು ವೇಸ್ಟ್ ಆಗ್ತದೆ ಸರ್. ನಮ್ಮ ಜನ ನೋಡಿಕೊಂಡು ನಾವು ಮಾಡ್ಬೇಕು ಸರ್ ಅದನ್ನ ಹೆಚ್ಚಿನ ಹೆಚ್ಚು. ಬೇಡಿಕೆ ಎಲ್ಲ ಯಾವ ಕಡೆ? ಈ ಬೆಂಗಳೂರು ಹೋಗ್ಬೋದು, ಬೆಳಗಾಮು, ಧಾರವಾಡ, ಹುಬ್ಬಳ್ಳಿ ಇಲ್ಲೆಲ್ಲನೂ ಅಥವಾ ಗೋವಾ ಬೇಡಿಕೆ ಬೇರೆ ಬೇರೆ ಕಡೆ ಇರುತ್ತಾ ಸರ್? ಇದು ಎಲ್ಲ ಕಡೆ ಬೇಡಿಕೆ ಇದೆ ಸರ್. ಧಾರವಾಡ, ಹುಬ್ಳಿ, ಬೆಳಗಾವಿ ಸರ್ ಎಲ್ಲ ಬೇಡಿಕೆ ಇದೆ. ಬಟ್ ಇದು ಹೆಚ್ಚು ಸಿಗುವುದಿಲ್ಲ ಸರ್, ಅಂದ್ರೆ ಅಪರೂಪದ ಬೆಳೆ ಸರ್. ಅದು ಅಪರೂಪದ ಬೆಳೆ, ಹಿಂಗಾಗಿ ಅದಕ್ಕೆ ಬೇಡಿಕೆನೂ ಭಾಳ ಇದೆ ಸರ್. ಬಟ್ ಎಲ್ಲ ಕಡೆ ಕೇಳ್ತಾರೆ, ಬಟ್ ನಮ್ಮ ಕಡೆ ಇರಲ್ಲ ಸರ್. ಹಿಂಗೆ ಮಾಡೋದು ರೈತರು ಅಷ್ಟೊಂದು ಇನ್ನು ಪ್ರಚಲಿತದಲ್ಲಿ ಹಾಕೋ ಆಯ್ಕೆ ಮಾಡ್ಕೊಂಡು ಬೆಳೆಯುವಂತ ಬೆಳೆ ಅಲ್ಲ ಬೆಳೆ ಅಲ್ಲ ಸರ್. ಬಟ್ ರೈತರು ಮಾಡಿದ್ರೆ ಭಾಳ ಚಲೋನೆ ಸರ್, ಬಟ್ ಹೆಚ್ಚಿನ ಹೆಚ್ಚು ರೈತರು ಮಾಡ್ತಾ ಇಲ್ಲ ಸರ್, ಅದು ಕೆಲಸ ಭಾಳ ಇದೆ ಅಂತೇಳಿ, ಹಿಂಗಾಗಿ ಜನ ಕಡಿಮೇಲೆ ಕೆಲಸ ಮಾಡ್ತಾರೆ ಸರ್. ಅದರಲ್ಲಿ ನಮ್ಮ ದನಗಳನ್ನ ಇದಾವೆ ಸರ್, ನಾವು ಕುರುಕುಟ ಮತ್ತೆ ಅವಕ್ಕೂ ದನಗಳು ಕೆಲಸ ಮಾಡಬೇಕು, ಬೆಳಗ್ಗೆ ದನಗಳು ಕೆಲಸ ಮಾಡಿ ಮುಂದಿನ ಕೆಲಸ ಸರ್ ನಮ್ಮದು. ಕೀಟ ರೋಗ ಅಂತ ಇದು ಬರ್ತಾವೆ ಸರ್, ಅವಕ್ಕೂ ಭಾಳ ಸೂಕ್ಷ್ಮ ಸರ್, ವಾರಕ್ಕೆ ಒಂದ್ಸಲ ಸ್ವಲ್ಪ ಕೀಟನಾಶಕ ಸ್ಪ್ರೇ ಮಾಡ್ತಾನೆ ಇರ್ಬೇಕು ಸರ್, ಅವಕ್ಕೂ ಸ್ವಲ್ಪ ಭಾಳ ಮೃದುವಾದ ಜಾತಿ ಸರ್ ಅದು, ಹಿಂಗಾಗಿ ಅವಕ್ಕೂ ಕೀಟಗಳು ಭಾಳ ಕಾಡ್ತಾವೆ ಸರ್. ಹಂಗಾಗಿ ನಾವು ಒಟ್ಟು ವಾರದಲ್ಲಿ ಒಂದ್ಸಲ ಅಲ್ಲ 15 ದಿವಸಕ್ಕೆ ಒಂದ್ಸಲ ಕೀಟನಾಶಕ ಸ್ಪ್ರೇ ಮಾಡ್ತಾನೆ ಇರ್ತೇವೆ ಸರ್. ರೋಗ ರೋಗ ಸರ್ ಅದೇ ಸರ್ ಮೇನ್ ಕೀಟನಾಶಕ, ಅದಕ್ಕೆ ಮೇನ್ ಕಾಡೋದು ಕೀಟನಾಶಕ, ಅದೇ ಹುಳನೇ ತಿಂತಾವೆ ಹೆಚ್ಚು ಸರ್. ಅವಕ್ಕೆ ಹುಳ ತಿಂದು ಅಂದ್ರೆ ಮಾರ್ಕೆಟ್ ನಲ್ಲಿ ಸೇಲ್ ಕಡಿಮೆ ಸರ್, ಆದ್ರೆ ತೂತ್ ತೂತ್ ಮಾಡಿದ್ವಿ ಅಂದ್ರೆ ಜನ ತಗೊಳುದಿಲ್ಲ. ಫೆರ್ಮೋನ್ ಟ್ರಾಪ್ಸ್ ಅಂತವೆಲ್ಲ ಹಾಕ್ಬೇಕಲ್ಲ? ಹಾ ಸರ್ ಮಾಡಿದೇವೆ ಸರ್, ಸಾವಯವ ಕೃಷಿ ಹೆಚ್ಚಿನಚ್ಚು ಅವು ಹಾಕಿದ್ವಿ ಸರ್. ಆಮೇಲೆ ಅವು ಇವರು ಕೃಷಿ ಇಲಾಖೆಯಿಂದ ಸ್ವಲ್ಪ ಅವರು ಔಷಧಿ ಕೊಟ್ಟಿದ್ರು ಸರ್, ಅವು ಸ್ಪ್ರೇ ಮಾಡಿದ್ವಿ ಸರ್. ಅವ್ರಲ್ಲಿಂದ ಸ್ಪ್ರೇ ಕಾರ್ಬೈಡೈಸಮ್ ಇವೆಲ್ಲ ಸ್ಪ್ರೇ ಮಾಡಿದಾಗ ಸ್ವಲ್ಪ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಮೋಹಕ ಬಲೆಗಳನ್ನು ಹಾಕೋದು? ಮೋಹಕ ಬಲೆನೂ ಇದಾವೆ ಸರ್, ಮೋಹಕ ಬಲೆ ಒಂದು 4 ಕಟ್ಟಿದ್ದೀನಿ ಸರ್. ಮೋಹಕ ಬಲೆಕ್ಕೆ ಅವು ಹುಳ ಬರ್ತಾವೆ ಸರ್, ಆ ಹುಳಕ್ಕೆ ಅಲ್ಲೇ ಮೋಹಕ ಬಲೆ ಸಾಯ್ತಾವೆ ಸರ್. ಹಾ ಸರ್, ಇಲ್ಲಾಂದ್ರೆ ಹುಳ ಹುಳಕ್ಕಾಯ್ಬಿಡ್ತಾವೆ ಹುಳಕ್ಕೆ. ಅವು ಮೋಹಕ ಬಲೆ ನಾವು ಮಾಡ್ತೇವಲ್ಲ ಸರ್, ಆ ಹುಳ ಬೇರೆ ಸರ್. ಅದು ಏನ್ ಮಾಡ್ತದೆ ಬರೀ ಬಂದು ಕಾಯಿಗೆ ಬರೀ ಏನ್ ಮಾಡ್ತದೆ ಸರ್, ತೂತ್ ಮಾಡಿ ಹೋಗ್ಬಿಡ್ತದೆ ಸರ್, ಮೊಟ್ಟೆ ಇಟ್ಟು ಹೋಗ್ಬಿಡ್ತದೆ ಸರ್. ಆ ಮೊಟ್ಟೆ ಇಟ್ಟು ಅದಕ್ಕೆ ನಾವ್ ಏನ್ರ ಕಂಟ್ರೋಲ್ ಮಾಡ್ಬೋದು ಸರ್. ಮತ್ತೆ ಈ ಕೀಟನಾಶಕ ಇವು ಬೇರೆ ಇರ್ತಾವ ಸರ್, ಅವು ಮೇತಾ ಇರ್ತಾವ ಸರ್, ಹೂನು ತಿಂತಾವೆ ಎಲೆನು ತಿಂತಾವ ಸರ್. ಹಿಂಗಾಗಿ ಅವಕ್ಕೂ ಎಲ್ಲ ಎಲ್ಲಕ್ಕಿಂತ ಅವಕ್ಕೆ ಮೀನ್ ಕಾಪಾಡೋದು ಮೀನ್ ದೊಡ್ಡದಿದೆ ಸರ್. ಹೌದಾ ಸರ್? ಹಾಗಾಗಿ ರೋಗಕ್ಕೂ ಕೀಟಕ್ಕೂ ತುತ್ತಾಗುವಂತ ಬೆಳೆನೇ ಇದೆ. ಬೆಳೆನೇ ಸರ್, ರೋಗಕ್ಕೂ ಕೀಟಕ್ಕೂ ತುತ್ತಾಗುವಂತ ಬೆಳೆನೇ ಸರ್. ಇದು ಬೀಜ ತಂದು ಹಾಕೋದು ಅಥವಾ ಗೆಡ್ಡೆ ಇದೆಯಾ ಸರ್? ಇದು ನಮಗೆ ಗಡ್ಡೆನೂ ಕೊಡ್ತಾರೆ ಸರ್, ಗಡ್ಡೆನೂ ಕೊಟ್ಟು ಗುರು ಭಟ್ರು ಅವ್ರು ಕೊಟ್ಟಿದ್ದಾರೆ, ರೂಪ ಸಿಗ್ತಾವ ಸರ್ ಅವು. ಅವರಾಗಿ ಅವ್ರ ಹೊಲದಲ್ಲಿ ರೆಡಿ ಮಾಡಿ ಅವರು ಕೊಡ್ತಾರೆ ಸರ್. ಸಸಿ ಅವರೇ ತಯಾರು ಮಾಡಿ ಕೊಟ್ಟು ಮಾಡಿಕೊಡ್ತಾರೆ ಸರ್. ನಾವು ಹಾಗೆ ಅವಾಗ ಹೋಗಿ ನಾವು ತೊಗೊಂಬಂದು ಒಂದ್ ಸಸಿಗೆ ಮ್ಯಾಕ್ಸಿಮಮ್ ಅಲ್ಲಾದ್ರೂ ಒಂದು 25 ರೂಪಾಯಿ ಕೊಡ್ತಾರೆ ಸರ್. ಹಾ ಸರ್, ಒಂದ್ ಸಸಿಗೆ. ಅದನ್ನ ನರ್ಸರಿ ಮಾಡೋದು ಕಲ್ಕೋಬೇಕಾಯ್ತು ನೀವು ಸರ್? ನರ್ಸರಿ ನಾವು ಇನ್ನೂ ಮಾಡಿಲ್ಲ ಸರ್, ಬಟ್ ಈಗ ಇನ್ನಂತರ ನೋಡುವ ಸರ್, ಇವತ್ತು ಇದು 2 ವರ್ಷ ಮಾಡಿದ್ವಲ್ಲ ಸರ್, ಇನ್ನೊಂಥರ ಮಾಡಿ ನೋಡ್ಬೇಕಂತೇಳಿ ಇದೆ ಸರ್. ಇಲಾಖೆಯಿಂದ ಏನು ಕೊಡಲ್ಲ? ಇಲಾಖೆಯಿಂದ ಏನು ಕೊಡಲ್ಲ ಸರ್. ಬೀಜ ಕೊಡಂದ್ರೆ ಕೊಡಲ್ಲ? ಬೀಜನೂ ಕೊಡಲ್ಲ ಸರ್. ಇದ್ರ ಮತ್ತೆ ಇದ್ರ ಬೀಜನೂ ಸಿಗುದಿಲ್ಲ ಸರ್, ಇದೆಲ್ಲಿಯೂ ಬೀಜ ಸಿಗುದೇ ಇಲ್ಲ. ಹೀಗಾಗಿ ಅದ್ರ ಗಡ್ಡೆ ತಗೊಂಡು ಗಡ್ಡೆಲಿಂದ ಬೆಳೆಸ್ಬೇಕು ಸರ್. ಅದ ಈಗ ಅವರು ಸಸ್ಯಾಭಿವೃದ್ಧಿ ಗಡ್ಡಿ ಮೂಲಕ ಮಾಡ್ತಾರ? ಹಾ ಸರ್, ಅವರು ಅವ್ರು ಎಲ್ಲಿಂದ ತಂದು ನಮಗ ಅದು ಗೊತ್ತಿಲ್ಲ ಸರ್, ಬಟ್ ಅವ್ರು ನಮಗೆ ಕೊಡೋದು ಗಡ್ಡೆನೇ ಕೊಡ್ತಾರೆ ಸರ್. ಅವ್ರು ಅವ್ರು ಎಲ್ಲಿಂದ ಹೆಂಗ್ ತರ್ತಾರೋ ಏನ್ ಮಾಡ್ತಾರೋ ಅದು ಒಟ್ಟು ಗಡ್ಡೆನೇ ರೆಡಿ ಮಾಡಿ ಗಡ್ಡೆನೇ ಅದ್ರ ಕಣ್ಣು ಕಣ್ಣು ಇರ್ತಾವಲ್ಲ ಸರ್, ಬಟಾಟೆ ಅದನ್ನ ಸರ್ ಗಡ್ಡೆ ಅಂದ್ರೆ ಬಟಾಟೆ ಗತೆ ಇರ್ತದೆ ಸರ್. ಕಣ್ಣಿದ್ದಲ್ಲಿ ಇದ್ದಲ್ಲಿ ಕೂತ್ಕೊ ಅದನ್ನೇ ರೋಪ್ ಮಾಡಿ ಮಾರ್ತಾರೆ ಸರ್. ಒಟ್ಟಾರೆ ಇಂಥ ಒಂದು ಬೆಳೆ ಈಗ ಒಂದು ನಿಮಗೆ ಅನುಭವ ಕೊಟ್ಟಿತು ಕೊಟ್ಟಿದೆ ಸರ್, ಅದರಲ್ಲಿ ಏನು ತೊಂದರೆ ಇದಾವು, ಹೆಂಗೆ ಮಾಡಬೇಕು, ಇನ್ನೂ ಏನೇನು ವಿಶೇಷ ಮಾಡಬೇಕು ಅಂತೇಳಿ. ಆ ನಿಟ್ಟಿನೊಳಗೆ ನೋಡಿದರೆ ಭಾಳ ಜನ ಮಾಡಾಗಲ್ಲ ಬೆಳಿಬೇಕು ಮಾಡಾಗಲ್ಲ ಬೆಳಿಬೇಕು ಅಂತ ಹೇಳ್ತಾರೆ. ಅದಕ್ಕೂ ಆಳು ಕಾಳನ್ನು ನೋಡಿಕೊಂಡು ಎಷ್ಟೋ ಜನ ಯಪ್ಪ ದಿನಾನು ಇರಬೇಕು ದಿನಾನು ಒಂದು ಮಾಡಬೇಕು ಅಂತೇಳಿ ಹೆದರ್ಕೊಂಡ್ಬಿಟ್ಟವರು ಇದ್ದಾರೆ. ಹೌದು ಸರ್, ಭಾಳ ಜನ ಇದ್ದಾರೆ ಸರ್, ಅದರ ಡೈಲಿ ವರ್ಕ್ ಇದೆಯಲ್ಲ ಸರ್, ಹಿಂಗಾಗಿ ಭಾಳ ಜನನೂ ಸ್ವಲ್ಪ ಅದು ಕೆಲಸ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅರ್ಧ ಜನ ಹಿಂದೆ ಮಾಡ್ತಾರೆ ಸರ್. ಹಂಗಾಗಿ ಅದು ಸ್ವಲ್ಪ ಬೆಳೆ ಆ ಬೆಳೆ ಸ್ವಲ್ಪ ತುಟ್ಟಿ ಆಗ್ತದೆ ಸರ್. ಮತ್ತೆ ಲೇಬರ್ ಇಟ್ಕೊಂಡು ಖರ್ಚು ಬರುತ್ತೆ, ಲೇಬರ್ ಇಟ್ಕೊಂಡು ಖರ್ಚು ಬರುತ್ತೆ. ಮತ್ತೆ ಬೆಳಗಿಂದ ಬರೀ 2 ತಾಸು ವರ್ಕ್ ಸರ್ ಅದ್ರದ್ದು, ಆಮೇಲೆ ಮತ್ತೆ ಮರೆದಾನೆ ಬೆಳಗ್ಗೆ ಸರ್, ಅದ್ರ ಕೂಲಿ ಕೊಡ್ಲಿಕ್ಕೂ ಸ್ವಲ್ಪ ಸಮಸ್ಯೆನೇ ಸರ್. ಅದು 100 ರೂಪಾಯಿ ಕೊಡ್ತೀನಿ ಬರ್ರಿ ಅಂದ್ರೆ ಬರ್ಬೋದು ಬರ್ಲಿಕ್ಕಿಲ್ಲ ಹಿಂಗೆಲ್ಲ ಇದೆ ಸರ್. 100 ರೂಪಾಯಿ ಕೊಟ್ಟರು ಬರ್ಬೋದು, ಬಟ್ ಬಂದ್ರೆ ನಮಗೂ ಲಾಸ್ ಸರ್. ಅದು ಬರೀ 2 ತಾಸು ಕೆಲಸ ಮಾಡಿ ಹೋಗ್ತಾರೆ ಸರ್, ಮತ್ತೆ ನಾಳೆ ಬಂದ್ರು ಬರ್ಲಿಕ್ಕೂ ಆಗುದಿಲ್ಲ, ನಮಗೆ ತೊಂದರೆ ಇದೆ ಸರ್. ಅದು ಹಿಂಗಾಗಿ ಸರ್, ಅದು ಎಕರೆಗಟ್ಟಲೆ ಆದರೆ ಸ್ವಲ್ಪ ಜನ ಜಾಸ್ತಿ ಆದ ನಾವೊಂದು 3 ಜನ ಮನೇಲಿ ಮಂದಿ ಆದರೆ ಮಾಡ್ಕೊಂಡು ಮಾಡ್ಬೋದು ಸರ್, ಮನೇಲಿ ಜನನೇ ಸರ್. ಒಟ್ಟಾರೆ ಬೇರೆ ಬೇರೆ ತರಕಾರಿನೂ ಕೂಡ ಹಾಕ್ತಿರಲಿಲ್ಲ? ಹಾ ಸರ್, ಇವಾಗ ಹಾಕಿದ್ದೀನಿ ಸರ್, ಇವಾಗ ಹೀರೆಕಾಯಿ ಹಾಗಲಕಾಯಿ ಸ್ವಲ್ಪ ಮಾಡಿದ್ದೀನಿ ಸರ್, ಅದರಲ್ಲೇ ಮಾಡಿದ್ದೀನಿ ಸರ್. ಈಗ ಅಂದ್ರೆ ಅದರ ಅವಧಿ ಮುಗಿದಿದೆ ಸರ್, ಅವೆಲ್ಲ ಹಾಗಲಕಾಯಿ ಬಳ್ಳಿ ಎಲ್ಲ ಕಟ್ ಮಾಡಿ ಈಗ ಹೀರೆಕಾಯಿ ಬಳ್ಳಿ ಒಂದು 3 ಸಲ ಮಾಡಿದ್ದೀನಿ, ಸ್ವಲ್ಪ ಹಾಗಲಕಾಯಿ ಒಂದು ಸ್ವಲ್ಪ 3 ಬಳ್ಳಿ ಹಾಕಿದ್ದೇನೆ, ಮತ್ತೆ ಮೂರು ಸಾಲ ಅಂದ್ರೆ ಅವು ಮೂರು ಸಾಲ ಹಾಕಿದ್ದೀನಿ ಸರ್. ಹಿಂಗೆ ಅದರ ಅನುಭವ ಇದೆ ನಿಮಗೆ? ಇದೆ ಸರ್, ಮಾಡ್ತೇವೆ ತರಕಾರಿ. ಒಟ್ಟು ಈಗಿನೆಲ್ಲ ಸರ್ ಸುಮಾರು ಒಂದು 5-6 ವರ್ಷದಿಂದ ತರಕಾರಿ ಮಾಡ್ತೇವೆ ಸರ್. ಮೊದಲು ಈಗ ಕಬ್ಬು ಇದೆ ಸರ್, ಕಬ್ಬು ಒಂದು 2.5 ಎಕರೆ ಕಬ್ಬು ಮಾಡ್ತೇವೆ.

ತುಳಸಿ ತುನಾಳ ಹೆಸರಾಯಿತು ನಗರ ಅಜ್ಜು ಮೈ ಮಾಮ ಸತಿಪತಿ ಇದ್ದರು ಅಲ್ಲಿ ಬಾಳ ಪ್ರೇಮ ದೇಶದೊಳಗೆ ನಮ್ಮ ವಾತುಳ್ಳಿ ತುನಾಳ ಹೆಸರಾಯಿತು ನಗರ ಅಜ್ಜು ಮೈ ಮಾಮ ಸತಿಪತಿ ನಮ್ಮ ವಾಸುಳ್ಳ ಸಿತುನಾಳ ಹೆಸರಾಯಿತು ನಗರ ಅಜ್ಜು ಮೈ ಮಾಮ ಸತಿಪತಿ ಇದ್ದರು ಅಲ್ಲಿ ಬಾಳ ಪ್ರೇಮ ಮಗುವಿನ ಹೆಸರ ಇಡುವ ತೊಟ್ಟಿಲ ಸಿಂಗಾರ